ಉತ್ತಮವಾಗಿರ್ತದೆ. ಪೂರ್ತಿ ಬರುವವರಿಗೆ ಅದು ಸರ್ಕಾರಿ ಗೊಬ್ಬರದಿಂದ ಏನು ಅಷ್ಟೊಂದು ಲಾಭ ಆಗಲ್ಲ ಸರ್. ಇವತ್ತು ತಿಪ್ಪೆ ಗೊಬ್ಬರ ಬಳಸಿದ್ರೆ ಇವತ್ತು ಒಂದು ಬೆಳೆ ಯಾಕೆ ಸರ್ ಮೂರ್ನಾಲ್ಕು ಬೆಳೆನು ಬೆಳಿತಾನ ಏನು ಆಗಂಗಿಲ್ಲ ಸರ್. ಫಸ್ಟ್ ಆ ರೀತಿ ಚೆನ್ನಾಗಿ ಬರ್ತದೆ ಸರ್. 3 ಎಕರೆ ಜಮೀನಲ್ಲಿ ಹಾಕಿದ್ದೀನಿ ಸರ್ ಮೆಕ್ಕೆಜೋಳ, 100 ಕ್ವಿಂಟಲ್ ಮೆಕ್ಕೆಜೋಳ ಆಗಿದೆ ಸರ್. 100 ಕ್ವಿಂಟಲ್ ಆಗಿದೆ ಸರ್ 3 ಎಕರೆ. ಮತ್ತೆ ಈಗ ಒಂದು ತಾವು 3 ಎಕರೆದಲ್ಲಿ ಮೆಕ್ಕೆಜೋಳವನ್ನು ಹಾಕಿ 100 ಕ್ವಿಂಟಲ್ ಅನ್ನ ಪಡೆದುಕೊಂಡಿನಿ ಅನ್ನೋ ಒಂದು ಸಂತೋಷ ಇದ್ರೆ ಅದರ ದರ ಹೇಗಿದೆ ಅಥವಾ ಅದು ಮಾರಾಟ ವ್ಯವಸ್ಥೆ ಸರ್? ನೋಡಿ, ಇವತ್ತು ಮಾರುಕಟ್ಟೆಗೆ ಹೋಗ್ಬೇಕಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆನೂ ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ. ಇವತ್ತು ದಲ್ಲಾಳಿಗಳಿಗೆ ಮಾರಿದ್ದೇನೆ ಸರ್, ಮತ್ತೇನು ಮಾಡೋಕ್ಕಾಗಲ್ಲ. ಅದು ಮಾರಿ ಒಂದು ತಿಂಗಳಾಗಿದೆ ಸರ್, ಈಗ 1450 ಹಂಗೆ ಮಾರಿದ್ದೀನಿ ಸರ್. ಈಗಾಗಿದೆ 1600 ರೂಪಾಯಿ ಆಗಿದೆ. ಏನು ಮಾಡೋಕ್ಕಾಗತ್ತೆ ಸರ್? ಅಂದರೆ ಒಟ್ಟಾರೆ ತಮ್ಮ ಒಂದು ಅನುಭವದ ಪ್ರಕಾರ ಒಂದು ಕ್ವಿಂಟಲ್ಗೆ ಎಷ್ಟು ಬರಬೇಕಾಗಿತ್ತು ಅಂತೀರಿ? ಒಂದು ಕ್ವಿಂಟಲ್ಗೆ ಸರ್ 16 ಹಿಡ್ಕೊಂಡು 17-18 ಬರಬೇಕು ಸರ್. ಅಂದ್ರೆ ನಮ್ ಸ್ವಲ್ಪ ನಮ್ ದುಡ್ದಿದ್ದಕ್ಕೂ ರೈತರಿಗೆ ಇವತ್ತು ಫಲ ಸಿಗಬೇಕು. ಆ ರೀತಿ ಇಲ್ಲ ಸರ್, ಸ್ವಲ್ಪ ದಲ್ಲಾಳಿಗಳದ್ದು ದಲ್ಲಾಳಿಗಳಿಗೆ ಕೊಟ್ರು ಇವತ್ತು 1 ಕ್ವಿಂಟಲ್ಗೆ 3 ಸೂಟ್ ತಗೋತಾರೆ ಸರ್. ಅಂದ್ರೆ ಪ್ರತಿ ಕ್ವಿಂಟಲ್ ಅಲ್ಲಿ 2 ಕೆಜಿ ಅನ್ನ ಕಟ್ ಮಾಡ್ತಾರೆ ಸರ್. ಕಂಪ್ಯೂಟರ್ ಕಾಟ ಅಂದ್ರೆ 3 ಕೆಜಿ ಅಂತಾರೆ ಸರ್. ಇವತ್ತು ಕಲ್ಲಿನ ಕಾಟ ಇದ್ರೆ 2 ಕೆಜಿ ಅಂತಾರೆ ಸರ್. ಆ ರೀತಿ ವ್ಯವಸ್ಥೆ ಇದೆ. ಅಂದ್ರೆ ಅಲ್ಲಿ ಮತ್ತೆ ನಿಮಗೆ ಒಂದು ಕ್ವಿಂಟಲ್ ನಲ್ಲಿ ಅಂದ್ರೆ ಕೆಜಿ ಕಡಿಮೆ ಆಗುತ್ತೆ, 2-3 ಕೆಜಿ ಕಡಿಮೆ ಆಗುತ್ತೆ. ಕಲ್ಲಿನ ಕಾಟ ಕೊಟ್ರೆ ಸರ್ ಇವತ್ತು ಅದು ಮೊಳಕಾಲಕ್ಕಿಂತ ಮುಂಚೆ ಎತ್ತರಕ್ಕೆ ಇಟ್ಟಿರ್ತಾರೆ. ಇವತ್ತು ರೈತರಿಗೆ ಇವತ್ತು ಅವ್ರಿಗೇನು ಅಷ್ಟೊಂದು ಗೊತ್ತಿರಲ್ಲ ಸರ್. ಯಾರೋ ಒಬ್ರು ಕಲ್ತವ್ರಿದ್ರೆ ಅವರಿಗೆ ಗೊತ್ತಿರುತ್ತೆ ಸರ್. ಆಕ್ಚುಲಿ 75% ಅನ್ಎಜುಕೇಟೆಡ್ ಇರ್ತಾರೆ ಸರ್ ರೈತರು. ಹಾಗಾಗಿ ಅವರಿಗೆ ಏನು ಕಾಟದಲ್ಲಿ ಏನು ಅನುಭವ ಇರಲ್ಲ ಸರ್. ಹಾಗಾಗಿ ಅವ್ರ ಕಲ್ಲಿನ ಕಾಟದಲ್ಲಿ ಎಷ್ಟು ಹೊಡಿತಾರೋ ಅನ್ನೋದು ಏನು ಗೊತ್ತಾಗಿಲ್ಲ ಸರ್. ಈಗ ಗೊತ್ತಿದ್ದು ಏನು ಮಾಡದೆ ಇರುವಂತ ಪರಿಸ್ಥಿತಿ ರೈತ ಬಾಂಧವರಲ್ಲಿ. ಏನೇ ಹೋರಾಟ ಮಾಡಿದ್ರು ಇವತ್ತು ಯಾವುದು ಲಾಭ ಆಗಂಗಿಲ್ಲ ಸರ್. ಆಯ್ತು, ಈಗ ಇಷ್ಟರಲ್ಲೇ ಅಂದ್ರೆ ಬಂದಿರುವಂತ ಬೆಳೆಯಲ್ಲೇ ನಾವು ತೃಪ್ತಿ ಪಟ್ಕೋಬೇಕಾಗತ್ತೆ ಸರ್. ಮತ್ತೆ ತುಂಬಾ ಸಂತೋಷ ಸೋಮಪ್ಪ ಅವರವರೇ. ಅದೇ ರೀತಿ ತಾವು ಈಗ ಮೆಕ್ಕೆಜೋಳದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ರಿ. ಅದೇ ರೀತಿ ಮೆಕ್ಕೆಜೋಳ ಆದ್ಮೇಲೆ ತಾವು ಶೇಂಗಾಬಿಯನ್ನು ಬೆಳಿತೀನಂತ ಹೇಳಿದ್ರೆ ಶೇಂಗಾವನ್ನ ಯಾವ ರೀತಿ ಬಿತ್ತನೆ ಮಾಡ್ತೀರಿ? ಮತ್ತ ಗೆಜ್ಜೆ ಶೇಂಗಾ ಹಾಕ್ತಿರೋ ಏನ್ ಡಬ್ಬು ಶೇಂಗಾ? ಡಬ್ಬು ಶೇಂಗಾ ಹಾಕಂಗಿಲ್ಲ ಸರ್, ಗೆಜ್ಜೆ ಶೇಂಗಾನೇ ಹಾಕ್ತೀವಿ ಸರ್. ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ತಗೊಂತೀವಿ ಸರ್. ST ಅವರಿಗೆ 1000 ರೂಪಾಯಿ ಸಬ್ಸಿಡಿ ಇರ್ತದೆ ಸರ್. ಜನರಲ್ ದವರಿಗೆ 1000 ರೂಪಾಯಿ ಹೆಚ್ಚಿಗೆ ಇರ್ತದೆ, ST ದವರಿಗೆ 1000 ರೂಪಾಯಿ ಕಮ್ಮಿ ಇರ್ತದೆ ಸರ್. ಕಡಿಮೆ ಇರ್ತದೆ ಸರ್. ಈಗ ಶೇಂಗಾವನ್ನ ಅದು ಎಷ್ಟು ತಿಂಗಳಲ್ಲಿ ತಾವು ಇದನ್ ಮಾಡ್ತೀರಿ ಮತ್ತು ಎಷ್ಟು ಎಕರೆ ಬಿತ್ತನೆ ಮಾಡ್ತೀರಿ? ಅದು ಸರ್ ನೋಡಿ, ನಮ್ಮ ನೀರಿನ ಮೇಲೆ ಡಿಪೆಂಡ್ ಸರ್. ಶೇಂಗಾ ಅಂದ್ರೆ 4 ತಿಂಗಳ ಬೆಳೆ ಸರ್. 4 ತಿಂಗಳವರೆಗೂ ನೀರ್ ಹಾಯಿಸ್ಬೇಕು ಸರ್. ಕಿತ್ತುವಾಗ ನೀರ್ ಹಾಯಿಸಿನೇ ಕಿತ್ತಬೇಕು ಸರ್. ಅಂದ್ರೆ 4 ತಿಂಗಳು ಸಂಪೂರ್ಣ ನೀರ್ ಬೇಕೇ ಬೇಕು ಸರ್. ಒಂದ್ ವೇಳೆ ಕಿತ್ತುವಂತ ಸಮಯದಲ್ಲಿ ನಾವು ನೀರ್ ಹಾಸದೆ ಹಾಗೆ ಕಿತ್ತಿದ್ರೆ ಏನಾಗ್ತದೆ? ಸಂಪೂರ್ಣ 100ಕ್ಕೆ 100 ಲಾಸ್ ಆದಂಗೆ ಸರ್. 100ಕ್ಕೆ 100 ಲಾಸ್ ಆಗ್ತದೆ. ಶೇಂಗಾ ಆಗುವವರೆಗೂ ನೀರ್ ಇರ್ಬೇಕು ಸರ್. ನೀರ್ ಬೇಕೇ ಬೇಕು ಸರ್. ಅದನ್ನ ಹಸಿ ಮಾಡಿ ಕಿತ್ತಬೇಕು ಸರ್. ನೀರ್ ಹಸಿ ಕಿತ್ತಬೇಕು. ಮತ್ತೆ ಇದನ್ನ ಮಾರಾಟವನ್ನ ಎಲ್ಲಿ ಮಾಡ್ತೀರಿ? ಯಾವ ರೀತಿ? ಬಿಜಾಪುರಲ್ಲೇ ಮಾಡ್ತೇವೆ ಸರ್. ಅಂದ್ರೆ ಇಲ್ಲಿಂದ ತಾವೇ ಒಯ್ತಾರ ಅಥವಾ ಅಲ್ಲಿಂದ ಇಲ್ಲೇ ಬಂದು? ನಾವೇ ಒಯ್ಬೇಕು. ಬಾಡಿಗೆ ಕೊಟ್ಕೊಂಡು 1 ಚೀಲಕ್ಕೆ 50 ರೂಪಾಯಿ ಹಂಗೆ ಕೊಡ್ಬೇಕು ಸರ್. ಅಲ್ಲೇ ನಾವೇ ಒಯ್ಬೇಕು. ಅಲ್ಲಿ ದಲ್ಲಾಳಿಗೆ 1 ಚೀಲಕ್ಕೆ 2 ಕೆಜಿ ಸೂಟ್ ಕೊಡ್ಬೇಕು ಸರ್. ಈ ರೀತಿ ವ್ಯವಸ್ಥೆ ಪ್ರತಿ ಕ್ವಿಂಟಲ್ಗೆ 4 ಕೆಜಿ ಕೂತು ಸರ್. ಅದು 1 ಚೀಲಕ್ಕೆ 2 ಕೆಜಿ ಅಂದ್ರೆ ಒಂದ್ ಚೀಲ 45-50 ಕೆಜಿ ಆಗತ್ತೆ ಸರ್. ಚಲೋ ವಿಷಯ, ಒಳ್ಳೆ ಶೇಂಗಾ ಇದ್ರೆ, ಒಳ್ಳೆ ಬೆಳೆದ್ರೆ 50 ಕೆಜಿ ಆಗತ್ತೆ ಸರ್. ಈಗ ನೀವು ದಲ್ಲಾಳಿಗಳಿಗೆ ಕೊಡೋಕ್ಕಿಂತ ನೇರವಾಗಿ ನೀವು APMC ಅದು ಹೋಗಿ ಇಟ್ಟರೆ ಸರ್ ಅದು ಒಣಗಿಲ್ಲ, ಅದು ಹಸಿದಿದೆ ಅಂತ ಒಣಗಿಸ್ತಾರೆ ಸರ್. ಅದು ಅಲ್ಲಿ ಯಾರು ಕೇಳೋರು ನಾವ್ ಎಲ್ಲಿ ನೋಡ್ಬೇಕು ಸರ್? ಅವ್ರು ನಮಗ್ ಕರ್ಸಂಗಿಲ್ಲ ಸರ್ ರೈತರಿಗೆ. APMC ಅಲ್ಲಿ ನಮಗ್ ಕರ್ಸಂಗಿಲ್ಲ. ಅದು ಎಷ್ಟು ನಾವು ಒಂದು 100 ಚೀಲ ಹೋಗಿದೀವಿ ಅಂದ್ರೆ ಅದು ಒಂದು 30-35 ಕ್ವಿಂಟಲ್ ಆಗಿದ್ರು ನಾವು ಓಕೆ ಅನ್ಬೇಕು ಸರ್. ಅದು ಫೋನ್ ಹಚ್ಚಿ ಕೇಳಿದಾಗ ಎಷ್ಟು ಆಗೈತಪ್ಪ ನಿಮ್ದು ಅಂತ ಅಂತಾರೆ ಸರ್. ಅದು ಒಣಗಿಸ್ತಾರೆ. ಹೊರಗಡೆ ಎಷ್ಟೋ ಜನ ತುಂಬಕೊಂಡು ಹೋಗ್ತಾರೆ, ಎಷ್ಟು ಹಂದಿ ತಿಂತದೆ, ಏನಾಗ್ತದೆ, ಅದ್ರ ಮೇಲೆ ಗಾಡಿ ಹಾಕ್ತಾರೆ ಸರ್. ಏನ್ ಮಾಡ್ತಾರೆ ಅವಾಗ ರೈತರು? ಏನ್ ಮಾಡ್ಬೇಕು ಸರ್? ಇಂತ ಒಂದು ಪರಿಸ್ಥಿತಿ ಇದೆ ಸರ್ ನಮ್ ಪರಿಸ್ಥಿತಿ ಇದೆ. ಅದಕ್ಕೆ ನೇರವಾಗಿ ನೀವು ದಲ್ಲಾಳಿಗಳಿಗೆ ದಲ್ಲಾಳಿ ಹೋಗಲಿ ಮತ್ತೇನೋ ಅದೇ ಅವತ್ತಿಂದ ಅವತ್ತು ದುಡ್ಡು ಆ ರೀತಿ ರೈತರು ಅದಕ್ಕೆ ಇದಾಗಿದೆ ಸರ್. ಈಗ ಶೇಂಗಾ ಆದ ನಂತರ ಏನನ್ನ ಬಿತ್ತನೆ ಮಾಡ್ತಾರೆ? ಮತ್ತೆ ಶೇಂಗಾ ಆದ್ರೆ ಮತ್ತೆ ಬಿಟ್ಬಿಡ್ತೇವೆ ಸರ್. ಬ್ಯಾಸಿಗೆಯಲ್ಲಿ ಏನೂ ಬರಲ್ಲ. ಗಳೆ ಮಾಡಿ ಹೊಲ ಅದನ್ನ ಮಾಡಿ ಗಳೆ ಮಾಡಿ ಬೀಳ್ತೇವೆ. ಮತ್ತೆ ಜೂನ್ ಜುಲೈಗೆ ಮತ್ತೇನ್ ಸರ್ ಮೆಕ್ಕೆಜೋಳ ಆಗಲಿ ಸಜ್ಜೆ ಆಗಲಿ ಮುಂದಿನ ಬೆಳೆ ಯಾವ್ದ ಮುಂಗಾರು ಬೆಳೆಗಳ ಏನ್ ಬೆಳಿಬೇಕು ಸರ್ ಅದನ್ನ ಹಾಕ್ತೇವೆ ಸರ್. ಅಂದ್ರೆ ಸ್ವಲ್ಪ ಬೇಸಿಗೆ ಸಮಯದಲ್ಲಿ ಬಿಸಿಲು ತಿನ್ನಿಸ್ತೀರ? ಬಿಸಿಲು ಸರ್, ಬೇಸಿಗೆ ಸಮಯ ಮೂರ್ನಾಲ್ಕು ತಿಂಗಳು ಬಿಸಿಲು ತಿನ್ನಿಸ್ಬೇಕು ಸರ್ ಭೂಮಿಗೆ. ಬಿಸಿಲು ಯಾಕೆ ತಿನ್ನಿಸ್ಬೇಕಂತೀರಿ? ಬಿಸಿಲು ಸರ್, ಉಳುಮೆ ಮಾಡಿ ಬಿಟ್ರೆ ಸರ್ ಭೂಮಿ ಬಿಸಿಲು ತಿಂದರೆ ಸರ್ ಮುಂದಿನ ಬೆಳೆ ಚೆನ್ನಾಗಿ ಬರುತ್ತೆ. ಅದು ಉಳುಮೆ ಮಾಡಿ ಬೆಳಿಲ್ಲ ಅಂದ್ರೆ ಅದು ಹಾಗೆ ಬಿಟ್ರೆ ಅದು ಭೂಮಿ ಬೆಳೆಯಂಗಿಲ್ಲ ಸರ್. ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಹಾಕಿಸಿ ಬಿಡ್ಬೇಕು ಸರ್. ಈಗ ಕಬ್ಬನು ಕೂಡ ನಾನು ಬೆಳಿತೀನಿ ಅಂತ ಹೇಳಿದ್ರೆ, ಕಬ್ಬು ಬೆಳಿತೀವಿ ಸರ್. ಕಬ್ಬು ಹೆಚ್ಚಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿಂದ ನವೆಂಬರ್ ವರೆಗೆ ಬಿತ್ತನೆ ಮಾಡ್ತಾರೆ. ಈಗ ನೀವು ಕಬ್ಬನ್ನ ಬಿತ್ತನೆ ಮಾಡ್ಬೇಕಾದ್ರೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೋತೀರಿ? ಎಷ್ಟು ಎಕರೆ ಬಿತ್ತನೆ ಮಾಡ್ತೀರಿ? ಅನ್ಸರ್, ಈಗ ನೋಡಿ, ಈಗ ಕಬ್ಬು ಬೆಳಿಬೇಕಾದ್ರೆ ನೀರು ಹೆಚ್ಚಿಗೆ ಇರ್ಬೇಕು ಸರ್. ಒಂದು ಮೂರ್ ನಾಲ್ಕು ಎಕರೆ ಕಬ್ಬು ಇದ್ರಬೇಕಂದ್ರೆ ಒಂದ್ 3 ಇಂಚ್ ನೀರ್ ಇರ್ಬೇಕು ಸರ್, ಬೋರ್ ಆಗ್ಲಿ ಯಾವ್ದೇ ಆಗ್ಲಿ ಸರ್. ಅದು ಕಬ್ಬು ಬೆಳಿಬೇಕಂದ್ರೆ ಮತ್ತೆ ಅದು ಕೊಟ್ಟಿಗೆ ಗೊಬ್ಬರ, ಅದಕ್ಕೂ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಸರ್. ಕೊಟ್ಟಿ ಗೊಬ್ಬರ ಹಾಕ್ಬೇಕು ಮತ್ತೆ ಅದ್ರ ಜೊತೆಗೆ ಮತ್ತೆ ನಾವು ಕಬ್ಬಿನ ತೇವಾಂಶ ಮತ್ತೆ ಭೂಮಿ ಯಾವ ತರ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಸರ್. ಇವತ್ತು ಮಸಾರಿ ಇದ್ರೆ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ ಸರ್. ಎರೆ ಭೂಮಿ ಆದ್ರೆ ಸ್ವಲ್ಪ ಇಳುವರಿ ಇವತ್ತು ಎಕರೆಗೆ 60 ಆಗುತ್ತೆ ಸರ್, ಬೆಳೆದಂಗ 70 ಆಗುತ್ತೆ ಸರ್ ಟನ್. ನಮ್ ಮೇಲೆ ರೈತರ ಮೇಲೆ ಡಿಪೆಂಡ್ ಸರ್ ಅದು. ಒಳ್ಳೆ ಒಂದ್ ಎರಡ್ ಮೂರ್ ಸಲ ಉಳುಮೆ ಮಾಡ್ಬೇಕು ಕಬ್ಬಿನಲ್ಲಿ, ಗೊಬ್ಬರ ಚೆನ್ನಾಗಿ ಕೊಡ್ಬೇಕು, ನೀರ್ ಚೆನ್ನಾಗಿ ಹಾಯಿಸಬೇಕು, ಅದ್ರ ಮೇಲೆ ಡಿಪೆಂಡ್ ಸರ್. ಮತ್ತೆ ಈಗ ನೀವು ಇದರಲ್ಲಿ ಏನಾದರೂ ತಳಿ ಯಾವುದು ಅಂತ? ಮೇರಾ 86 ಮತ್ತು 86 ಆಗ್ತೇವೆ ಸರ್. 86 ಅದು ಇದೆ, ಮೇರಾ 86 86 ಅಂದ್ರೆ ನಮ್ಮ ಭೂಮಿಗೆ ಯೋಗ್ಯವಾದಂತ ಮೇರಾ 86 ಮತ್ತು 86. ಇನ್ನೊಂದು ಯಾವ್ದು ಗಂಗಾವತಿ ಇದೆ, ಅದು ಬಿಳಿ ಕಬ್ಬಿದೆ, ಅದು ಅಂತಾರಲ್ಲ, ಅದು ಸ್ವಲ್ಪ ನಮ್ಮ ಭೂಮಿಗೆ ಅಷ್ಟೊಂದು ಚೆನ್ನಾಗಿ ಬೆಳೆಯಲ್ಲ ಸರ್. ಈಗ ನೀವು ಹೇಳಿದ್ರೆ 86 ತಳಿಯನ್ನು ನಾನು ನಮ್ಮ ಭೂಮಿಯಲ್ಲಿ ಬಿತ್ತನೆ ಮಾಡ್ತೀನಿ ಅಂತ ಹೇಳಿ ಅಂದ್ರೆ, ಈಗ ತಾವು ಭೂಮಿಯಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತು ಈ ಕೃಷಿ ವಿಜ್ಞಾನಿಗಳ ಕಡೆಯಿಂದ ಏನಾದರೂ ಮಾಹಿತಿಯನ್ನು ತಗೊಂಡಿದ್ದಾರೆ ಅಂದ್ರೆ ನಮ್ಮ ಭೂಮಿಗೆ ಇದೇ ತಳಿ ಯೋಗ್ಯ ಅಂತ ಹೇಳಿ ಏನಾದರೂ ಮಾಹಿತಿಯನ್ನು ತಗೊಂಡಿಲ್ಲ ಸರ್? ಇನ್ನೂ ತನಕ ತಗೊಂಡಿಲ್ಲ. ಒಂದ್ಸಲ ತಗೊಂಡಿದೆ ಸರ್, ಅದು ಒಂದ್ ಸ್ವಲ್ಪ ಜೌಳ ನೆಲ ಇತ್ತು, ಅದಕ್ಕೆ ತಗೊಂಡಿದೆ ಸರ್. ಜೌಳ ಭೂಮಿ ಇದ್ರೆ ಕಬ್ಬಿಗೆ ಯೋಗ್ಯ ಅಂತ ಹೇಳೋಣ, ಅದಕ್ಕೆ ತಗೊಂಡಿದೆ ಸರ್. ಅದಕ್ಕೆ ಅವರು ಮೇರಾ 86 ಹಾಕಿದ್ರೆ ಒಳ್ಳೇದು ಅಂತ ಹೇಳಿದ್ರು ಸರ್. ಬಿಜಾಪುರಲ್ಲೂ ಇದೆ ಅಲ್ಲ ಸರ್ ನಮ್ದು ಹಿಟ್ನಳ್ಳಿ ಫಾರ್ಮ್, ಅದರಲ್ಲಿ ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡಿಸಿದ್ವಿ ಸರ್. ಜೌಳ ಗಣ ಇದಕ್ಕೆ ಏನು ಯಾವ್ದು ಯಾವ ಸತ್ವ ಕಡಿಮೆ ಇದೆ ಈ ಭೂಮಿಗೆ ಅಂತ ಸರ್ ಅವಾಗ ಮಾಡಿಸಿದ್ದೆ ಸರ್. ಅದಾದ ನಂತರ ತಾವು ಕಬ್ಬು ಬಿತ್ತನೆ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡ್ರು? ನಿರ್ಧಾರ ಸರ್. ಈಗ ಅದು ಕಬ್ಬು ಕಟಾವು ಹೆಂಗ ಮಾಡ್ತೀರಿ? ನಿಮ್ದೇ ಗ್ಯಾಂಗ್ ಇದೇನಾ ಅಥವಾ ಬೇರೆ ಗ್ಯಾಂಗ್? ಬೇರೆ ಫ್ಯಾಕ್ಟ್ರಿ ಗ್ಯಾಂಗ್ ಬಂದಿರ್ತಾವಲ್ ಸರ್, ನೀರಾಣಿ ಆಗ್ಲಿ, ಬಸವೇಶ್ವರ ಆಗ್ಲಿ, ಬಾಲಾಜಿ ಆಗ್ಲಿ, ತೆಳಗಿ ಸದಾಶಿವ ಆಗ್ಲಿ, ಯಾವ ಫ್ಯಾಕ್ಟ್ರಿ ಗ್ಯಾಂಗ್ ಬರುತ್ತೆ ಅವರಿಗೆ ಫ್ಯಾಕ್ಟ್ರಿ ಮುಖಾಂತರ, ಅದು ಫ್ಯಾಕ್ಟ್ರಿ ಅವರು ಕಳಿಸಿರ್ತಾರೆ, ಅವ್ರು ಕಳಿಸಿದ ಮುಖಾಂತರ ಲಗಾಣಿ ಕೊಡ್ಬೇಕು ಸರ್. ಒಂದ್ ಟ್ರಿಪ್ಗೆ 1200 ರೂಪಾಯಿ, ಮತ್ತೆ ಡ್ರೈವರ್ಗೆ ಬುತ್ತಿ ಕಟ್ಟು, ಅವ್ರಿಗೆ 1000 ಡ್ರೈವರ್ಗೆ ಬೇರೆ ಕೊಡ್ಬೇಕು. ಈ ಪೂರ್ತಿ ಟೀಮ್ ಇರ್ತಲ್ಲ ಕಬ್ಬು ಕಟಾವ್ ಮಾಡೋರು, ಅವ್ರಿಗೆ ಇಂತಿಷ್ಟು ಅಂತ 1200 ರೂಪಾಯಿ ಲಗಾಣಿ ಕೊಡ್ಬೇಕು ಸರ್. ಲಗಾಣಿ ಕೊಡ್ಬೇಕು ಅಂದ್ರೆ ಲಗಾಣಿ ಬೇರೆ ಮತ್ತು ಕಬ್ಬು ಕಟಾವ್ ಮಾಡುವಂತ ಕೂಲಿ ಬೇರೆ? ಇಲ್ಲ ಸರ್, ಆ ಕಬ್ಬು ಕಟಾವ್ ಮಾಡುವಂತ ಕೂಲಿ ಅವ್ರ ಫ್ಯಾಕ್ಟ್ರಿ ಅವ್ರು ನಮ್ಮಲ್ಲಿ ಮುರ್ಕೊಂಡು ಹಾಕಿರ್ತಾರೆ ಸರ್ ಬಿಲ್ಲು. ಅದು ಕಬ್ಬು ಕೊಡುವಂತ ಕೂಲಿ ಫ್ಯಾಕ್ಟ್ರಿ ಅವ್ರಿಗೆ ಕೊಡ್ತಾರೆ, ಅದು ನಮ್ ನಿರ್ಧಾರ ಮಾಡಿರ್ತಾರೆ ಇಂತಿಷ್ಟು ಕೊಡ್ಬೇಕಂತ. ಅದರಲ್ಲಿ ಅವ್ರೇನು ಫ್ಯಾಕ್ಟ್ರಿಗೆ ಸಂಬಂಧ ಇರ್ತದೆ ಸರ್. ಅದು ಅಂದ್ರೆ ನಿಮಗೇನು ಸಂಬಂಧ ಇಲ್ಲ? ನಮ್ಮದೇ ಸಂಬಂಧ ನಮಗೆ ಇರಂಗಿಲ್ಲ ಸರ್, ಅದು ಫ್ಯಾಕ್ಟ್ರಿ ಅವ್ರ ಸಂಬಂಧ. ಅದ್ರ ಲಗಾಣಿ ಇರೋಂಗಿಲ್ಲ ಕೆಲವೊಂದು ಕಡೆ, ಮಹಾರಾಷ್ಟ್ರಕ್ಕೆ ಹೋದ್ರೆ ಸರ್ ಮಹಾರಾಷ್ಟ್ರದಲ್ಲಿ ಅವ್ರ ಲಗಾಣಿ ಇಲ್ಲ, ನಮ್ ಕರ್ನಾಟಕದಲ್ಲಿ. ಅದಕ್ಕೆ ಮಹಾರಾಷ್ಟ್ರದಿಂದ ಜನ ಏನೇನು ಕರ್ನಾಟಕ ಬರ್ತಾರೆ ಸರ್ ಹೆಚ್ಚಿಗೆ ಕಬ್ಬು ಕಟಾವ್ ಮಾಡ್ಲಿಕ್ಕೆ. ಆ ರೀತಿ ಇದೆ ಸರ್ ಸಿಸ್ಟಮ್. ಅಂದ್ರೆ ದುಡ್ಡು ಜಾಸ್ತಿ ಸಿಗುತ್ತೆ, ಜಾಸ್ತಿ ಸಿಗುತ್ತೆ ಅಂತ ಆ ರೀತಿ ಬರ್ತಾರೆ ಸರ್. ಅವ್ರಿಗೆ ಬೇರೆ ಪಗಾರ ಬರ್ತದೆ ಸರ್ ಫ್ಯಾಕ್ಟ್ರಿಯಿಂದ. ಅದ್ರಲ್ಲಿ ರೈತರು ಒಂದ್ ಟ್ರಿಪ್ಗೆ 1200 ರೂಪಾಯಿ ಕೊಡ್ತಾರೆ, ಮತ್ತೆ ಅದು ಬೇರೆ ಅಷ್ಟು ಆಗತ್ತಲ್ಲ ಸರ್, 6 ತಿಂಗಳು ನಡೀತೆ. 6 ತಿಂಗಳಲ್ಲಿ ಎಷ್ಟು ಆಗುತ್ತೆ ಸರ್? 1 ಟ್ರಿಪ್ಗೆ 1200 ರೂಪಾಯಿ ಅಂದ್ರೆ ಎಷ್ಟಾಗತ್ತೆ ಸರ್? ಒಟ್ಟಾರೆ ಒಂದು 5-10 ಎಕರೆ ಜಮೀನ್ ಅಂದ್ರೆ ಒಂದು ಕನಿಷ್ಠ ಪಕ್ಷ ಒಂದು 200 ಟ್ರಿಪ್ ಆದ್ರೂ ಆಗ್ಬೋದು ಸರ್. 10 ಎಕರೆ ಜಮೀನ್ ಇದ್ರೆ ಸರ್ ಇವತ್ತು ಒಂದು 500 ಟನ್ ಆಗತ್ತೆ ಸರ್ ಮಿನಿಮಮ್. 1 ಎಕರೆಗೆ 50 ಟನ್ ಬೆಳೆದ್ರು 500 ಟನ್ ಆಗತ್ತೆ ಸರ್. ಒಂದ್ ಟ್ರಕ್ಗೆ ಸೇರ್ತಾರೆ ಸರ್ 14-15 ಟನ್ ಹೇಳ್ತಾರೆ ಅಂದ್ರೆ ಆ ಲೆಕ್ಕದ ಮೇಲೆ ಎಷ್ಟು ಹೋಗುತ್ತೆ ಸರ್ ಅವ್ರಿಗೆ ಈ ರೀತಿ ಸರ್? ಸಾಕಷ್ಟು ದುಡ್ಡು ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ಇಲ್ಲಿ ಗ್ಯಾಂಗ್ದವ್ರಿಗಿದೆ. ಈಗ ಕಬ್ಬು ಆದ ನಂತರ ಮತ್ತೆ ಕಾಲ್ಗಾಯಿ ಮಾಡ್ಬೇಕು ಜಮೀನನ್ನ. ಕಾಲ್ಗಾಯಿ ಮಾಡೋ ಸಲುವಾಗಿ ಯಾವ ಬೆಳೆಯನ್ನು ಬಿತ್ತನೆ ಮಾಡ್ತಾರೆ? ಅದು ಕಾಲ್ಗಾಯಿ ಮಾಡ್ಬೇಕಂದ್ರೆ ಸರ್ ಗಳೆ ಮಾಡ್ಬೇಕು ಸರ್, ಎತ್ತಿನ ಗಳೆ ಆಗ್ಲಿ ಟ್ರ್ಯಾಕ್ಟರ್ದಿಂದ ಆಗ್ಲಿ. ಎತ್ತು ಅಂತೂ 95% ಕಡಿಮೆನೆ ಆಗಿದೆ, ಈಗೆಲ್ಲ ಟ್ರ್ಯಾಕ್ಟರ್ದಿಂದನೇ ಆಗ್ತಾ ಇದೆ ಸರ್. ಅದು ಗಳೆ ಮಾಡ್ಬೇಕು, ಗೊಬ್ಬರ ಮಾಡ್ಬೇಕು, ಗೊಬ್ಬರ ಹಾಕ್ಬೇಕು ಸರ್, ಗೊಬ್ಬರ ಹಾಕಿ ನೀರ್ ಹಾಯಿಸ್ಬೇಕು. ಮತ್ತೆ ಸ್ವಲ್ಪ ಎತ್ತರ ಬೆಳೆದಿರೋ ಅದ್ರೊಳಗಾಗಿ 2-3 ಸಲ ಬೇಸಾಯ ಮಾಡ್ಬೇಕು ಸರ್ ಒಳಗೆ. ಇಷ್ಟೆಲ್ಲ ಬೇಸಾಯ ಮಾಡಿದ್ಮೇಲೆ ಕಬ್ಬನ್ನ ನೀವು ಒಂದು ಕಬ್ಬಿನಿಂದ ಇನ್ನೊಂದು ಕಬ್ಬಿಗೆ ಅಂತರ ಎಷ್ಟು ಬಿಡ್ತೀರಿ, ಮತ್ತು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಎಷ್ಟು ಅಂತರವನ್ನು ಬಿಟ್ಟು ಬಿತ್ತನೆ ಮಾಡ್ತೀರಿ? ಭೂಮಿ ಮೇಲೆ ಡಿಪೆಂಡ್ ಸರ್. ಇವತ್ತು ಇವತ್ತು ಹೆಚ್ಚಿಗೆ ಭೂಮಿ ಇದ್ದವರು 4 ಫೂಟಿಗೆ ಒಂದು ಸಾಲ ಹಾಕ್ತಾರೆ. ಕಡಿಮೆ ಭೂಮಿಯಲ್ಲಿ ಸ್ವಲ್ಪ ಚೆನ್ನಾಗಿ ಹಾಕೊಂಡು ಒಳ್ಳೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಹೆಚ್ಚಿಗೆ ಬೆಳ್ಕೋಬೇಕಂದ್ರೆ 3 ಫೂಟಿಗೂ ಹಾಕ್ತಾರೆ ಸರ್, ಲಾಸ್ಟ್ ಮಿನಿಮಮ್ 3 ಫೂಟ್. ಅದ್ರ ಬೇಡ ಭೂಮಿ ಹೆಂಗೆ ಇರ್ತದೆ, ನೀರ್ ಹೆಂಗಿರ್ತದೆ, ಅದ್ರ ಮೇಲೆ ಡಿಪೆಂಡ್ ಸರ್ ಇವತ್ತು. ಇವತ್ತು ಭೂಮಿ ಹೆಚ್ಚಿಗಿತ್ತಂದ್ರೆ ಮೂರೂವರೆ ಪುಟ್ಟಿನ ಬಿಡ್ತಾರೆ, ನಾಲ್ಕು ಪುಟ್ಟಿನ ಬಿಡ್ತಾರೆ ಸರ್ ಸಾಲ. ನಾವು ಭೂಮಿ ಕಮ್ಮಿ ಭೂಮಿ ಇದ್ದವ್ರು ಏನು ಮಾಡ್ಬೇಕು ಸರ್, ಮೂರು ಪುಟ್ಟಿಗೆ ಬಿಡ್ತೇವೆ ಸರ್, ಮೂರು ಪುಟ್ಟಿಗೆ ಬಿಡ್ತೇವೆ ಸರ್. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕಿ ಬೆಳ್ಕೊಂಡು ಮೂರು ಪುಟ್ಟಿನ ಬಿಟ್ಟರೆ ಸ್ವಲ್ಪ ಇಳುವರಿನೂ ಅಂದ್ರೆ ಸ್ವಲ್ಪ ಭೂಮಿ ಹೆಚ್ಚಿಗಿದ್ದವರು ಅಗಲಿ ಬಿಡ್ತಾರೆ ಸರ್ ನಾಲ್ಕು ಪುಟ್ಟು ಸರ್. ಈಗ ತಮ್ಮ ಒಂದು ಶಕ್ತಿ ಅನುಸಾರ ತಾವು ಎಷ್ಟನ್ನು ಬಿಟ್ಟಿದ್ದೀರಿ? ಈಗ ನಾವು ಮೂರು ಪುಟ್ಟು ಬಿಟ್ಟಿದ್ದೆ ಸರ್, ಅಂದ್ರೆ ನಮ್ಮ ಮೂರು ನಾಲ್ಕು ಎಕರೆ ಭೂಮಿ ಅಷ್ಟೇ ಕಬ್ಬು ಹಾಕಿದ್ದೇವೆ, ನಾವು ಮೂರು ಪುಟ್ಟು ಬಿಟ್ಟಿದ್ದೇವೆ ಸರ್. ಸ್ವಲ್ಪ ಕೊಟ್ಟಿ ಗೊಬ್ಬರ ಹಾಕೊಂಡು ಅದಕ್ಕೆ ಇವತ್ತು ಒಂದು ಎಕರೆ ಭೂಮಿ ಇತ್ತಂದ್ರೆ ಅದಕ್ಕೆ ಎಷ್ಟು ಸರ್ ಕೊಟ್ಟಿ ಗೊಬ್ಬರ? ಒಂದು ನಾಲ್ಕರಿಂದ ಐದು ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತೇವೆ ಸರ್. ಈಗ ಇಷ್ಟೆಲ್ಲ ಆದ ನಂತರ ಮತ್ತೆ ಕಬ್ಬಿನಲ್ಲಿ ಈಗ ಕೆಲವೊಂದು ಕೀಟ ಬಾಧೆಗಳು ಬರ್ತವೆ, ತೊಂದರೆಗಳು ಬರ್ತವೆ, ಮತ್ತೆ ಅವನ್ನೆಲ್ಲ ಯಾವ ರೀತಿ ನಿಭಾಯಿಸ್ತಾರೆ? ಅವು ಕೀಟ ಗೊಬ್ಬರ ಬಾಧೆ ಬಂದ್ರೆ ಏನು ಕಮ್ಮಿ ಆಗ್ತಾ ಇಲ್ಲ ಸರ್. ಅದು ಯಾವುದೇ ಇವತ್ತು ರಸಗೊಬ್ಬರ ಅಂಗಡಿಯಲ್ಲಿ ಹೋಗಿ ತಂದ್ರು ಅದು ಏನು ಇವತ್ತು ಬುಡ ಸಮೇತ ಕಬ್ಬು ಕಿತ್ಕೊಂಡು ಬೀಳ್ತಾ ಇದೆ, ಅದು ಯಾವುದೋ ಒಂದು ಗೊನೆ ಹುಳ ಅಂತ, ಅದು ಅದು ಕಮ್ಮಿನ ಆಗ್ತಾ ಇಲ್ಲ ಸರ್. ಅದು ಇದು ಇತ್ತಿತ್ತಲ ಬರ್ತಾ ಬರ್ತಾ ಜಾಸ್ತಿ ಆಗಿಬಿಟ್ಟಿದೆ ಸರ್. ಅದೇ ಗೊನ್ನೆ ಹುಳ ಅಂತ ಇರ್ತದೆ, ಆಮೇಲೆ ಇನ್ನೊಂದು ಊರುಮಲ್ಲಿಗೆ ಅಂತ ಕಸ ಬೀಳ್ತದೆ. ಅದು ಭೂಮಿ ಮೇಲೆ ಡಿಪೆಂಡ್, ಇವತ್ತು ಮಸಾರಿ ಭೂಮಿ ಇತ್ತಂದ್ರೆ ಅದಕ್ಕೆ ಊರುಮಲ್ಲಿಗೆ ಜಾಸ್ತಿ ಇರುತ್ತೆ ಸರ್. ಮತ್ತೆ ನೀವು ವಿಜ್ಞಾನಿಗಳಿಂದ ಮಾಹಿತಿ ತಗೋಬಹುದಲ್ಲ? ಅದು ತಗೋಬಹುದು ಸರ್, ಆದ್ರೆ ನಾವು ಯಾವುದೇ ವಿಜ್ಞಾನಿ ತಗೊಂಡ್ರು ಇವತ್ತು ನಮ್ದು ಯಾವುದೇ ಗೌರ್ಮೆಂಟ್ ಸಹಕಾರದಿಂದ ಸಿಗ್ಬೇಕಂದ್ರೆ ಅಷ್ಟೊಂದು ನಮಗೆ ಯಾವುದು ಹೆಲ್ಪ್ ಸಿಗ್ತಾ ಇಲ್ಲ ಸರ್. ಅಲ್ಲ, ಈಗ ನೀವು ಸರ್ಕಾರದ ಮೇಲೆ ಡಿಪೆಂಡ್ ಆಗೋಕ್ಕಿಂತ ವಿಜ್ಞಾನಿಗಳನ್ನ ಕರೆಸಿ ತಮ್ಮ ಜಮೀನನ್ನ ತೋರಿಸಿ ಈ ರೀತಿ ನಮ್ಮ ಕಬ್ಬು ಬೆಳಿಬೇಕಂದ್ರೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ನಿಮ್ಗೆ ಮಾಹಿತಿಯನ್ನು ಕೊಡಬಹುದಲ್ಲ, ಅವ್ರ ಮಾಹಿತಿ ಪ್ರಕಾರ ತಾವು ಕೆಲಸ ಮಾಡಬಹುದು? ನಮಗೆ ಸಿಕ್ಕಿಲ್ಲ ಸರ್, ಅದೇ ಅವ್ರ ಮಾಹಿತಿ ತಗೋಬೇಕು, ಆದ್ರೆ ಅವ್ರ ಮಾಹಿತಿ ತಗೊಂಡಿಲ್ಲ ಸರ್, ರೈತರು ತಪ್ಪು ಮಾಡ್ತಿರೋದು ಅದೇ ಸರ್. ಮತ್ತೆ ನೀವು ಮಾಹಿತಿ ತಗೋಬೇಕಲ್ಲ, ನಾವೇ ಕೃಷಿ ವಿಜ್ಞಾನಿ ತರ ಕೆಲಸ ಮಾಡಿದ್ರೆ ಹಾಗೆ, ಯಾಕಂದ್ರೆ ಅವರು ಸರ್ಕಾರ ಅವ್ರನ್ನ ಕಾಲೇಜಸ್ ತೆಗೆದು ಎಲ್ಲ ಮಾಡಿ ಕೃಷಿ ವಿಜ್ಞಾನಿಗಳನ್ನ ಇಟ್ಟಿರ್ತದೆ. ಯಾಕೆ ಇಟ್ಟಿರ್ತದೆ? ರೈತರಿಗೆ ಒಂದು ಅನುಕೂಲ ಆಗ್ಲಿ ಸರ್. ಮತ್ತೆ ಹೆಲ್ಪ್ ನಮ್ಗೆ ಆಗಿಲ್ಲ ಸರ್, ಅದೇ ಹೆಲ್ಪ್ ತಗೋಬೇಕು ಸರ್. ಅಂದ್ರೆ ಯಾಕಂದ್ರೆ ಯಾವ ಬೆಳೆಗೆ ಏನು ಎಷ್ಟು ಗೊಬ್ಬರ ಯಾವ್ದ ರೀತಿ ಹಾಕ್ಬೇಕು ಅದೇ ನಮ್ ಪ್ರಕಾರ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೇವೆ ಸರ್, ಸರ್ಕಾರಿನೂ ಯೂಸ್ ಮಾಡ್ತೇವೆ ಸರ್. ಆದ್ರೆ ಅದು ಸ್ವಲ್ಪ ವಿಜ್ಞಾನಿಗಳ ಮಾಹಿತಿ ತಗೋಬೇಕಾಗಿದೆ ಸರ್. ವಿಜ್ಞಾನಿಗಳ ಮಾಹಿತಿಯನ್ನ ತಗೋಬೇಕು, ಯಾಕಂದ್ರೆ ಒಂದು ಹಿರಿಯರು ಹೇಳೋ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಹಸು ಆದವರು ಊಟ ಮಾಡ್ಬೇಕು, ಹೊಟ್ಟೆ ತುಂಬಿದವರು ಊಟ ಮಾಡೋದಿಲ್ಲ. ಇವತ್ತು ನಮಗ್ ಹಸು ಆಗ್ಯದಂದ್ರೆ ನಾವು ವಿಜ್ಞಾನಿಗಳ ಕಡೆ ಹೋಗ್ಬೇಕು, ಯಾಕಂದ್ರೆ ರೈತರಿಗೆ ತೊಂದರೆ ಇದೆ ಅಂತ ಹೇಳಿ ಅವರು ನಮ್ ಕಡೆ ಬರಲ್ಲ. ನಾವು ವಿಜ್ಞಾನಿಗಳ ಕಡೆ ಹೋಗಿ ನಮ್ಮ ಸಮಸ್ಯೆಯನ್ನ ಅವ್ರ ಹತ್ರ ನಾವು ಹೇಳ್ಕೊಂಡಾಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಸ್ವಲ್ಪ ರೈತರಿಗೆ ಅಷ್ಟೊಂದು ಅನುಭವ ಇರಲ್ಲ ಸರ್. ಇವತ್ತು ತಿಳುವಳಿಕೆ ಕಲ್ತವರು ಎಜುಕೇಟೆಡ್ ಅವರಿಗೆ ಯಾವ ವಿಜ್ಞಾನಿ ಯಾವ ಡಿಪಾರ್ಟ್ಮೆಂಟ್ ಹೋಗಿ ಏನ್ ಮಾಡ್ಬೇಕು ಗೊತ್ತಿರ್ತದೆ ಸರ್. ಇವತ್ತು ಎಲ್ಲರೂ ಕಲ್ತಂತ ರೈತರು ಇರಂಗಿಲ್ಲ ಸರ್, ಅವ್ರಿಗೆ ಏನ್ ಅನುಭವನೇ ಇರಂಗಿಲ್ಲ ಸರ್. ಇದು ಯಾವ ಆಫೀಸಿಗೆ ಹೋಗ್ಬೇಕು, ಏನ್ ಮಾಡ್ಕೋಬೇಕು, ಎಲ್ಲಿ ಹೋದ್ರೆ ಇದಕ್ಕೆ ಯಾವ ರೋಗ ಇದೆ, ಏನ್ ಕೇಳ್ಕೋ ಇದ್ರ ಬಗ್ಗೆ ಏನ್ ಮಾಹಿತಿ ಕೇಳ್ಬೇಕಂತ. ಆದ್ರೆ ನಿಮ್ಮ ಆಕಾಶವಾಣಿಯಿಂದನೂ ಸ್ವಲ್ಪ ರೈತರಿಗೆ ಯಾವ ಬೆಳೆಗಳಿಗೆ ಯಾವ್ದು ಕೀಡೆಗೆ ಯಾವ್ದು ಬಳಸ್ಬೇಕನ್ನು ಸ್ವಲ್ಪ ಅದನ್ನು ಬಿಡ್ತಾ ಇದ್ರೆ ಒಳ್ಳೇದಂತ. ತಾವು ಪ್ರತಿನಿತ್ಯ ರೇಡಿಯೋ ಕೇಳಿದ್ರೆ ವಿಜ್ಞಾನಿಗಳು ಈ ಕಬ್ಬಿನ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದೊಂದು ಸರ್, ಈಗ ಮೊದಲು ಬರೀ ರೇಡಿಯೋ ಮೇಲೆ ಡಿಪೆಂಡ್ ಇತ್ತು ಸರ್. ಆತರ ಇಲ್ಲ, ಯಾಕಂದ್ರೆ ಇವತ್ ಏನಾಗಿದೆ ಅಂದ್ರೆ ಪ್ರತಿಯೊಂದು ಮೊಬೈಲ್ ನಲ್ಲೂ FM ಕಿಟ್ ಇರುತ್ತೆ. ಪ್ರತಿಯೊಂದು ಮೊಬೈಲ್ ಗೆ ನೀವು ಜಾಕ್ ಹಾಕಿಬಿಟ್ರೆ ನಿಮ್ಗೆ ಮೊಬೈಲ್ ಅಲ್ಲಿ ರೇಡಿಯೋ ಕೇಳ್ತಾ ಇರುತ್ತೆ, ರೇಡಿಯೋದಲ್ಲಿ ಪ್ರಸಾರ ಆಗುವಂತ ಕಾರ್ಯಕ್ರಮಗಳನ್ನ ಕೇಳಬಹುದು ತಾವು. ನಾವು ಮೊದಲು ಪ್ರತಿ ಮನೆಗೂ ರೇಡಿಯೋ ಇತ್ತು ಸರ್, ಪ್ರತಿ ರೇಡಿಯೋನು ಎಲ್ಲಾ ಕೇಳ್ತೀವಿ ಸರ್, ಪ್ರತಿ ಮನೆಗೂ ರೇಡಿಯೋ ಇತ್ತೀವಲ್ಲ. ಈಗ ಈ ಜಮಾನಕ್ಕೆ ರೇಡಿಯೋ ಕಮ್ಮಿ ಆಗಿದೆ ಸರ್. ಈಗ ನೋಡಿ, ತಮ್ಮದೆಲ್ಲ ನೀರಾವರಿ ಜಮೀನು, ಈಗ ತಾವೇ ಒಂದು ನಮ್ಮ ಸಂದರ್ಶನದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದೀರಿ. ಒಟ್ಟಾರೆ ನೋಡಿ, ಮೆಕ್ಕೆಜೋಳ, ಸಜ್ಜೆ, ಶೇಂಗಾ, ಕಬ್ಬು, ಈರುಳ್ಳಿ, ಕಡಲೆ, ಗೋಧಿ ಇಷ್ಟನ್ನೆಲ್ಲ ಬೆಳೀತಾರ. ಇಷ್ಟೆಲ್ಲ ಬೆಳೆದ್ಮೇಲೆ ಕಾರು ಇರುತ್ತೆ ಮನೆಯಲ್ಲಿ, ಕಾರು ತಗೊಂಡಿರ್ತಾರ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತೇಳಿ. ಕಾರಲ್ಲಿ ಕೂಡ ರೇಡಿಯೋ ಇರ್ತದೆ. ಬೇರೆ ಪೆನ್ ಡ್ರೈವ್ ಹಾಕಿ ನಾವು ಬೇರೆ ಹಾಡುಗಳನ್ನ ಹಾಕೋಕ್ಕಿಂತ ರೇಡಿಯೋ ಆನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ನೀವು ಇದಕ್ಕೇನಾದ್ರೂ ಪ್ರಯತ್ನ ಮಾಡಿದಿರ? ಇಲ್ಲ ಸರ್, ಪ್ರಯತ್ನ ಮಾಡಿಲ್ಲ. ಕಾರ್ ಇಲ್ಲ ಸರ್ ನಮಗೆ, ಬೈಕ್ ಇದೆ, ಕಾರ್ ಇಲ್ಲ. ಅದಕ್ಕೆ ಕಾರ್ ಇಲ್ಲ ಸರ್, ಅದು ಅಷ್ಟು ಪ್ರಯತ್ನ ಮಾಡಿಲ್ಲ ಸರ್. ಇನ್ಮೇಲೆ ಯಾವ್ದಾದ್ರು ವೈಜ್ಞಾನಿಕ ಮುಖಾಂತರವಾಗಿ ಹೆಲ್ಪ್ ತಗೋಬಹುದು ಸರ್. ಯಾಕಂದ್ರೆ ನಿಮಗಂತರೂ ತುಂಬಾ ಸಮೀಪ, ಹಿಟ್ನಳ್ಳಿ ಫಾರ್ಮ್ ಅಂತ ನಿಮಗೆ ತುಂಬಾ ಸಮೀಪ ಆಗತ್ತೆ. ತಾವು ಬೈಕ್ ಮೇಲೆ ಹೋಗುವಾಗನು ಮೊಬೈಲ್ ನಲ್ಲಿ ಕೇಳ್ಕೋಬಹುದು, ಅಥವಾ ಮನೆಯಲ್ಲಿ ನೀವು ಮೊಬೈಲ್ ಅನ್ನ ಇದು ಮಾಡ್ಕೋಬಹುದು. ರೇಡಿಯೋನು ಬಹಳ ಸೋವಿ ಇದೆ, ಕಾಸ್ಟ್ಲಿ ಇಲ್ಲ ಅಷ್ಟೊಂದು, ಕಾಸ್ಟ್ಲಿ ಇಲ್ಲ. ಈಗೆಲ್ಲ ಬಹಳ ಸೋವಿ ಆಗಿದೆ. ನೀವು ರೇಡಿಯೋ ತಂದಿಟ್ರೆ, ಯಾಕಂದ್ರೆ ನಿಮಗೊಂದು ಗುರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರೇಡಿಯೋ ಅಂತಂದ್ರೆ ಮಾಹಿತಿ, ಶಿಕ್ಷಣ, ಮನೋರಂಜನೆ ಎಲ್ಲವನ್ನು ಕೊಡ್ತಾ ಇರ್ತದೆ. ಅದು ರೇಡಿಯೋ ಇತ್ತು, ಅದು ಮೊದಲು ಯಾವ ಕಾಲಮಾನಕ್ಕೆ ತಕ್ಕಂತೆ ಯಾವ ಬೆಳೆ ಬೆಳಿಬೇಕು, ಯಾವ ಬೀಜ ಬಿದ್ದಬೇಕು, ಅದು ರೇಡಿಯೋದಲ್ಲಿ ಎಲ್ಲಾ ಪ್ರಸಾರ ಆಗುತ್ತೆ ಸರ್. ಯಾಕಂದ್ರೆ ಬೆಳಿಗ್ಗೆ 6:35 ರೈತರಿಗೆ ಸಲಹೆ ಅಂತ ಬರ್ತದೆ, ಸಂಜೆ 6:50 7:30 ರೈತರ ಸಂದರ್ಶನ ಮತ್ತು ವಿಜ್ಞಾನಿಗಳು ಕೊಟ್ಟಂತ ಒಂದು ಮಾಹಿತಿ ಎಲ್ಲಾನು ಇರ್ತದೆ. ಆದ್ರೆ ನೀವು ಮನಸ್ಸು ಮಾಡಬೇಕು, ಇವತ್ತೇ ಪ್ರತಿಜ್ಞೆ ಮಾಡಿಬಿಡಿ, ನಾನು ಇವತ್ತಿನಿಂದನೇ ನಾನು ರೇಡಿಯೋನ ಕೇಳ್ತೀನಿ ಅಂತ. ಆಯ್ತು, ಓಕೆ ಸರ್, ಇವತ್ತಿನಿಂದ ಮಾಡ್ತೇವೆ ಸರ್. ಓಕೆ ಸರ್, ತುಂಬಾ ಸಂತೋಷ ಸೋಮಪ್ಪ ಅವರವ್ರೆ. ಈಗ ಕಬ್ಬಿನ ಬಗ್ಗೆ ತಾವು ಸಾಕಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ಈರುಳ್ಳಿಯನ್ನ ಬೆಳಿತೀನಿ ಅಂತ ಹೇಳಿದ್ರಿ, ಮತ್ತೆ ಅದ್ರ ಜೊತೆ ಕಡ್ಲಿ, ಗೋಧಿ, ತೊಗರಿ. ಈರುಳ್ಳಿ ಬೆಳಿತೀವಿ ಸರ್. ಒಂದ್ ಎಕರೆಯಲ್ಲಿ, ಒಂದ್ ಎಕರೆ ಭೂಮಿನಲ್ಲಿ 100-200 ರೂಪಾಯಿ ಗಿಟ ಈರುಳ್ಳಿ ಆಗತ್ತೆ ಸರ್. ಬೆಳೆದಿದ್ದೇವೆ, ಅದಕ್ಕೆ ಆ ಈರುಳ್ಳಿ ತಕ್ಕಂತೆ ಬೆಲೆ ಇಲ್ಲಲ್ಲ ಸರ್. ಇನ್ನು ತನ್ನ ಹೊಲದಲ್ಲೇ ಇದೆ, ಏನ್ ಮಾಡಕ್ಕಾಗತ್ತೆ. ಮತ್ತೆ ಈಗ ಬೆಲೆ ಬರುವವರಿಗೆ ರೈತ ಬಾಂಧವರು ಏನ್ ಮಾಡ್ತಾರೆ, ಹೊಲದಲ್ಲಿ ಇಲಾರಿ ಅಂತ ಹಾಕ್ತಾರೆ. ಇಲಾರಿ ಹಾಕಿದ್ರೆ ಮಳೆಗಾಲದ ಈರುಳ್ಳಿ ಇರಂಗಿಲ್ಲ ಸರ್. ಬೇಸಿಗೆ ಏನಾಗ್ತೇವಲ್ಲ ಸರ್, ಈಗ ಆಗ್ತೇವಲ್ಲ, ಅದು ಇಲಾರಿ ಹಾಕಿದ್ರೆ ತಡಿತದ ಸರ್. ಈ ಈರುಳ್ಳಿ ತಡೆಯಂಗಿಲ್ಲ ಸರ್, ಕೆಟ್ಟ ಹೋಗ್ತದೆ ಬೇಗ. ಅದಕ್ಕಾಗಿ ಈಗ ಹಿರಿಯರು ಒಂದು ಮಾತು ಹೇಳ್ತಾರೆ, ಯಾಕಂದ್ರೆ ಬೆಳೆದಂತ ಬೆಳೆಗಳನ್ನ ಕೊಟ್ಟು ಹಳಾಳಿಸಬೇಕು, ಇಟ್ಟು ಹಳಾಳಿಸಬಾರ್ದು ಅಂತ ಹೇಳಿ. ಹೌದಲ್ಲ, ಏನು ಮಾಡಾಗಲ್ಲ. ಮತ್ತೆ ರೈತರು ಬೆಳೆದಂತ ನಮ್ ಬೆಳೆದೇ ಒಂದ್ ಬೆಳಕ ಅದನ್ನ ಕೊಡ್ಲೇಬೇಕು ಸರ್. ಇಟ್ಕೊಳಕಾಗಲ್ಲ, ಅದ್ ಎಷ್ಟೇ ಆಗಲಿ, ಇವತ್ತು 200 ಆಗ್ಲಿ, 300 ಆಗ್ಲಿ, ಇವತ್ತು 1000 ಆಗ್ಲಿ, ಇಟ್ಕೊಳಕಂತೂ ಆಗಲ್ಲ ಸರ್. ಕೊಡ್ಲೇಬೇಕು, ಮಾರ್ಲೇಬೇಕು. ಎಷ್ಟೇ ಬರ್ಲಿ ಸೋಮಪ್ಪ ಅವರವ್ರೆ, ನಾವು ಅತಿ ಆಸೆ ಮಾಡೋಕ್ಕಿಂತ ಬಂದದ್ರಲ್ಲೇ ತೃಪ್ತಿ ಜೀವನ ನಡೆಸೋದು ಒಳ್ಳೇದಲ್ಲ. ನನಗಂತ ಅನ್ಸುತ್ತೆ, ತಮಗೆ ಆಗಿದೆ ಗೊತ್ತಿಲ್ಲ. ಒಳ್ಳೇದು ಸರ್, ಒಳ್ಳೇದು. ಬಂದದ್ರಲ್ಲೇ ನಮ್ ಜೀವನ ತೃಪ್ತಿ ಪಡ್ಕೋಬೇಕು ಸರ್. ತೃಪ್ತಿಕರ ಜೀವನ ಇವತ್ತು ಮನಃಶಾಂತಿ ಅನ್ನೋದನ್ನ ನಮಗೆ ಕೊಡ್ತದೆ. ಯಾಕಂದ್ರೆ ಇದು ಮನಃಶಾಂತಿ ಅನ್ನೋದು ನಾವು ರೊಕ್ಕ ಕೊಟ್ಟು ಖರೀದಿ ಮಾಡುವಂತ ವಸ್ತುವಲ್ಲ. ಅಲ್ಲ ಸರ್, ಅಲ್ಲ. ಹೌದು ಹೌದು ಸರ್. ಈಗ ನೀವು ಕಡಲೆ ಬೆಳಿತೇನೆ ಅಂತ ಹೇಳಿದ್ರಲ್ಲ, ಕಡಲೆ ಸರ್. ಹಾ, ಕಡಲೆ ಬಗ್ಗೆ ಒಂದಿಷ್ಟು ಮಾಹಿತಿ. ಆಗಂಗಿಲ್ಲ ಸರ್, ಅಷ್ಟೇ ಒಂದ್ ಎಕರೆ ಒಳಗಾಗಿ ಸರ್. ಹೆಚ್ಚು ಕಡಿಮೆ ಅಂದ್ರೆ ಸ್ವಲ್ಪ ತಿನ್ಲಿಕ್ಕಾಯ್ತು, ಸ್ವಲ್ಪ ಮಾರಾಟಕ್ಕಂತ ನಾವು ಅಷ್ಟು ಹಾಕ್ತೇವೆ ಸರ್. ಇದರಲ್ಲಿ ಏನಾದರೂ ತಳಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ತಳಿಗಳು ಇದ್ರ ಬಗ್ಗೆ ಏನು ಆಯ್ಕೆ ಮಾಡಿರಲ್ಲ ಸರ್. ನಾವು ಬೀಜ ಏನ್ ಮಾಡಿಟ್ಟಿರ್ತೇವೆ ಸರ್, ಅದನ್ನ ವರ್ಷ ಬಿತ್ತ ಬರ್ತೇವೆ ಸರ್. ಈಗ ತಳಿಗಳನ್ನು ಬಂದಿದಾವೆ ಸರ್. ಆ ತಳಿಗಳನ್ನ ಏನು ಅಂದ್ರೆ ಅಷ್ಟೊಂದು ನಾವು ಕಡಲೆ ಅಷ್ಟು ಸುಮ್ಮ ಎಕರೆ ಒಳಗಾಗಿ ಸರ್, ಒಂದ್ ಎಕರೆ ಒಳಗಾಗಿ ಸರ್. ಅದಕ್ಕೆ ನಾನು ನಿಮ್ಮ ಹತ್ರ ಒಂದು ಇನ್ನೊಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಮೇಲಿಂದ ಮೇಲೆ ತಿಂಗಳಿಗೆ ಒಮ್ಮೆ ಆದರೂ ನೀವು ಕೃಷಿ ವಿಜ್ಞಾನ ಕೇಂದ್ರಗಳಿರ್ತವೆ ಅಥವಾ ಹಿಟ್ನಳ್ಳಿ ಫಾರ್ಮ್ ಇದೆ, ಅಲ್ಲಿ ಹೋಗ್ತಾ ನೀವು ಇದ್ರೆ ಅಲ್ಲಿ ಹೊಸ ಹೊಸ ತಳಿಗಳು ಯಾವ ಬಿಡುಗಡೆ ಆಗಿದ್ದಾವೆ, ಅದರಿಂದ ಆಗುವಂತ ಲಾಭಗಳೇನು? ಈಗ ಕಬ್ಬಿನಲ್ಲಿ ಸಾಕಷ್ಟು ತಳಿಗಳು ಬಂದಿದ್ದಾವೆ, ಆದ್ರೆ ಕೆಲವೊಂದು ಈಗ ಮಾರ್ಚ್ ನಂತರ ಬಿಸಿಲು ಜಾಸ್ತಿ ಆಗುತ್ತೆ, ಈಗ ಬಿಸಿಲಿಗೆ ಕಬ್ಬು ಒಣಗ್ತದೆ ಅನ್ನೋದು ಒಂದು ರೈತ ಬಾಂಧವರಲ್ಲಿ ಇರುವಂತ ಒಂದು ಮನೋಭಾವನೆ. ಆದ್ರೆ ಈಗ ಸಾಕಷ್ಟು ತಳಿಗಳನ್ನ ಬಿಡುಗಡೆ ಮಾಡಿದಾರಲ್ಲ, ಆ ಬಿಡುಗಡೆ ಮಾಡಿದಂತ ತಳಿಗಳಲ್ಲಿ ಬಿಸಿಲನ್ನು ತಡೆದುಕೊಳ್ಳುವಂತ ಶಕ್ತಿ ಕೆಲವೊಂದು ತಳಿಗಳಿಗೆ ಸರ್. ಅಂದ್ರೆ ಭೂಮಿನೂ ಒಳ್ಳೇದಿರ್ಬೇಕು ಸರ್, ನೀರು ಒಳ್ಳೇದಿರ್ಬೇಕು, ಸ್ವಲ್ಪ ಭೂಮಿಗೆ ತಕ್ಕಂತೆ ತಳಿಗಳು ಬರ್ತಾವ ಸರ್. ಅವರು ಮಹಾರಾಷ್ಟ್ರದಲ್ಲಿ ಮಾಡಿರ್ತಾರೆ ಸರ್, ಅವ್ರ ಭೂಮಿಯಲ್ಲಿ ಬೆಳೆದಂತ ತಳಿ ಅಲ್ಲಿ ಬೆಳೆದಂತ ನಮ್ ಭೂಮಿಯಲ್ಲಿ ಯಾವ್ದು ಬೆಳೀತಾರೆ ನೋಡ್ಬೇಕು ಸರ್. ನಾವು ಈಗ ಹಾಕಿ ನೋಡಿದೇವ್ ಸರ್, ಅದು ಬೇರೆ ತಳಿಗಳು, ನಮ್ಮ ಜಮೀನಿರ್ತಕ್ಕಂಥ ಹೊಂದ ಇಲ್ಲ ಸರ್. ಅದು ಈಗ ಮೀರಾ 86 ಅಂತ ಹಾಕ್ತಾ ಇದೆ ಸರ್, ಬೆಳೀತದೆ. ಆದ್ರೆ ಭೂಮಿ ಒಳ್ಳೇದಿರ್ಬೇಕು ಸರ್, ಒಳ್ಳೆ ಸಮತಟ್ಟಾದ ನೆಲ ಇರಬೇಕು, ನೀರಿರಬೇಕು, ಅಂದ್ರೆ ಸರ್ ಎಲ್ಲಾ ತಳಿನೂ ಬರ್ಬೋದು. ಈಗ ಮಸಾರಿ ಭೂಮಿಗೆ ಸ್ವಲ್ಪ ಕಮ್ಮಿ ಸರ್, ಮಸಾರಿ ಭೂಮಿ ಇರೋದ್ರಿಂದ ನಮ್ ಭೂಮಿಗೆ ಸ್ವಲ್ಪ ಆ ತಳಿಗಳು ಬೆಳೆದು ಕಮ್ಮಿ ಸರ್. ಅಂದ್ರೆ ತಾವು ಹೇಳೋ ಪ್ರಕಾರ ಮಸಾರಿ ಜಮೀನಲ್ಲಿ ತೇವಾಂಶ ಕಡಿಮೆ ಇರುತ್ತೆ, ನೀರು ಹರಿದು ಹೋಗ್ಬಿಡುತ್ತೆ, ನಿಲ್ಲೋದಿಲ್ಲ. ಅಂದ್ರೆ ತೇವಾಂಶ ಇಟ್ಕೊಳಂಗಿಲ್ಲ ಸರ್, ಇವತ್ತು ಪ್ರತಿದಿನ ನೀರು ಹಾಯಿಸಬೇಕು ಸರ್. ಎರಿ ಜಮೀನ್ ಆದ್ರೆ ಸ್ವಲ್ಪ ತೇವಾಂಶ ಹಿಡ್ಕೋತದೆ, ಒಂದ್ಸಲ ಹಾಸಿದ್ರೆ 8-15 ದಿವಸವರೆಗೂ ಹೋಗ್ತದೆ ಸರ್. ಅಷ್ಟೊಂದು ತೇವಾಂಶ ಇರ್ತದೆ ಸರ್. ಮಸಾರಿ ದಿನ ಹಾಸಿದ್ರು ಕಮ್ಮಿನೇ ಸರ್. ತುಂಬಾ ಸಂತೋಷ. ಈಗ ನೀವು ಗೋಧಿಯನ್ನು ಕೂಡ ನಾನು ಬಿತ್ತನೆ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಗೋಧಿ ಬಿತ್ತನೆ ಮಾಡುವಂತ ಸಂದರ್ಭ ಬಂದಲ್ಲಿ ಗೋಧಿಯಲ್ಲಿನೂ ಕೆಲವೊಂದು ತಳಿಗಳಿದ್ದಾವೆ, ಹೈಬ್ರಿಡ್ ತಳಿಗಳಂತ ಇದಾವೆ, ಮತ್ತೆ ಜವಾರಿ ಅಂತ ಇದೆ, ಜವಿ ಗೋಧಿ ಅಂತ ಇದೆ. ಯಾಕಂದ್ರೆ ತಾವು ಹೇಳಿದ್ರೆ ಆಗಲೇ ಒಂದು ನಾವು ಮೊದಲಿಂದ ಬೀಜಗಳನ್ನ ಸಂಗ್ರಹಿಸಿ ಇಟ್ಟಿರ್ತೀವಿ, ಪುನಃ ಅದನ್ನೇ ನಾವು ಬಿತ್ತನೆ ಮಾಡ್ತೀವಿ ಅಂತ ಹೇಳಿ. ಈ ಗೋಧಿ ಬೆಳೆಗಾಗಿ ಯಾವುದನ್ನ ನೀವು ಬಿತ್ತನೆ ಮಾಡ್ಲಿಕ್ಕೆ ಏನಾದ್ರೂ ಮೊದಲಿಂದ ಹಿರಿಯರಿಂದ ಬಂದಂತ ಒಂದು ಸಂಪ್ರದಾಯ ಸರ್? ಈಗ ಏನಿದೆಲ್ಲ ಸರ್, ರೈತ ಸಂಪರ್ಕ ಕೇಂದ್ರದಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಮತ್ತೆ ಬೇರೆ ರಸಗೊಬ್ಬರ ಅಂಗಡಿಗಳಲ್ಲಿ ಸಿಗತ್ತೆ. ನಾವು ನಮಗೆ ಒಳ್ಳೆ ಯಾವ ತಳಿ ಇರ್ತೋ ಅದನ್ನ ತಂದು ಹಾಕ್ಬಹುದು ಸರ್. ಆ ತರನಾಗಿ ಇವತ್ತು ಆ ಮೊದಲಿಂದ ಅದು ಪದ್ಧತಿ ಗೋಧಿಯಲ್ಲಿ ಇಲ್ಲ ಸರ್, ಈಗ ಅದು ಹೋಗಿದೆ ಸರ್. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ, ಅದು ಆ ತಳಿಗಳು ತಂದು ಹಾಕ್ತೇವೆ ಸರ್. ತುಂಬಾ ಸಂತೋಷ ಸೋಮಪ್ಪ ಅವರವ್ರೆ. ಕೊನೆಯದಾಗಿ ಒಂದು ತೊಗರಿ ಬೆಳೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕು. ತೊಗರಿ ಬೆಳೆಯನ್ನ ಯಾವ ರೀತಿ ಬೆಳಿತೀರಿ? ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಸರ್, ಈಗ 100-95 ಅಂದ್ರೂ ಕಮ್ಮಿ ಇಲ್ಲ ಸರ್, 95% ಇಲ್ಲ ಸರ್ ನಮ್ಮಲ್ಲಿ. ನಿಮ್ಮ ಊರಲ್ಲಿ ಒಣಬೇಸಾಯ ಇಲ್ಲಿ ಇದ್ದಲ್ಲೇ ತೊಗರಿ ಬೆಳೆ ಸರ್. ನಮ್ಮ ಊರಲ್ಲಿ ಅಷ್ಟು ತೊಗರಿ ಬೆಳೆನೆ ಕಮ್ಮಿ, 100-100 ಇಲ್ಲ ಸರ್. ಅದು ಒಣಬೇಸಾಯ ಪ್ರದೇಶಕ್ಕೆ ಯೋಗ್ಯವಾದದಂತ ಇಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಪಡ್ಕೊಳ್ಳೋಸರವಾಗಿ ತೊಗರಿ ಬೆಳೆ ನಮ್ಮಲ್ಲಿ ಕಮ್ಮಿ ಸರ್. ತುಂಬಾ ಸಂತೋಷ. ತಾವು ಆಗಲೇ ಸಂದರ್ಶನದಲ್ಲಿ ಹೇಳ್ತಾ ಇದ್ರಿ ಏನಪ್ಪಾ ಅಂತಂದ್ರೆ, ಕೊಟ್ಟಿಗೆ ಗೊಬ್ಬರವನ್ನ ನಾನು ಹಾಕ್ತೇನೆ ಅಂತ ಹೇಳಿದ್ರಿ, ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಸರ್ಕಾರಿ ಗೊಬ್ಬರವನ್ನು ಹಾಕ್ತೇನೆ ಅಂತ ಹೇಳಿದ್ರು. ಈ ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಬೇಕು ಅಂತಂದ್ರೆ ದನಕರುಗಳು ಬೇಕು, ದನಕರುಗಳನ್ನ ತಾವು ಏನಾದರೂ ಸಾಕಿದಾರ? ಹಾ, ದನಕರು ಇದಾವೆ ಸರ್. ಮನೆಯಲ್ಲಿ 2-3 ಎಮ್ಮೆ ಇದೆ, 3 ಎತ್ತುಗಳಿದೆ, ಆಡು ಇದೆ, ಆಡುಗಳಿದೆ ಸರ್. ಎಲ್ಲ ದನಕರು ಇದ್ರು ಅದು ನಮ್ಮ ಮನೇದು ಸಾಲಲ್ಲ ಸರ್. ಒಂದ್ ವರ್ಷಕ್ಕೆ ಏನಿಲ್ಲ ಆರಿಂದ ಏಳು ಟ್ರ್ಯಾಕ್ಟರ್ ಗೊಬ್ಬರನ ಆಗತ್ತೆ ಸರ್. ಮತ್ತೆ ಹೊರಗಡೆ ತಗೋತೇವೆ ಸರ್, ಕೊಂಡು ತಗೋತೀನಿ. ಕೊಂಡು ತಗೊಂಡು ಆಗ್ತದೆ ಅಂದ್ರೆ ಒಂದ್ಸಲ ಹಾಕಿದ್ರೆ ಮಸಾರಿ ಭೂಮಿಗೆ ಒಂದ್ ವರ್ಷ ಹಾಕಿದ್ರೆ ಒಂದ್ ವರ್ಷ ಎರಡು ವರ್ಷದಲ್ಲಿ ಹಾಳಾಗ್ಬಿಡ್ತದೆ. ಎರೆ ಭೂಮಿ ಇದ್ರೆ ಇವತ್ತು ಒಂದ್ಸಲ ಹಾಕಿದ್ರೆ ನಾಲ್ಕೈದು ವರ್ಷ ತನ ಬರ್ಬಹುದು ಸರ್. ಇವತ್ತು ಮಸಾರಿ ಭೂಮಿ ಅಷ್ಟೊಂದು ಬರಲ್ಲ ಸರ್, ಬಾಳ ಅಂದ್ರೆ ಮೂರು ವರ್ಷ ಸರ್ ಒಂದ್ಸಲ ಹಾಕಿದ್ರೆ. ಅದಕ್ಕೆ ಹೊರಗಡೆನು ಕೊಂಡ್ಕೋತೇವೆ ಸರ್. ಹೊರಗಡೆ ಕೊಂಡ್ಕೋತೀನಿ ಅಂತ ಹೇಳಿದ್ರಲ್ಲ, ಈಗ ಹೊರಗಡೆ ಕೊಂಡ್ಕೊಳ್ಳುವಾಗ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಇದೆ, ಒಂದ್ ಟ್ರ್ಯಾಕ್ಟರ್ಗೆ 4,000 ರೂಪಾಯಿ. 4,000 ರೂಪಾಯಿ ಅದು ಅಷ್ಟೊಂದು ಶುದ್ಧವಾಗಿರುತ್ತೆ? ಶುದ್ಧವಾಗಿರುತ್ತೆ ಸರ್. ಕೊಟ್ಟಿಗೆ ಗೊಬ್ಬರ ಇರುತ್ತೆ, ಎಲ್ಲ ತಿಪ್ಪೆ ಗೊಬ್ಬರನ ಇರುತ್ತೆ. ಅದ್ರಲ್ಲಿ ಏನು ಮಿಕ್ಸ್ ಮೋಸ ಮಾಡಿರಲ್ಲ. ಆದ್ರೆ ಅಂಗಡಿಯಲ್ಲಿ ಮೋಸ ಮಾಡಬಹುದು, ಆದ್ರೆ ತಿಪ್ಪೆ ಗೊಬ್ಬರಲ್ಲಿ ಏನು ಮೋಸ ಮಾಡಕ್ಕಾಗಲ್ಲ ಸರ್. ಅಂದ್ರೆ ನಾವು ಇದ್ದೂರಲ್ಲೇ ತಗೋತೇವಲ್ಲ ಸರ್, ನಮಗೆ ಗೊತ್ತಿರುತ್ತೆ, ಅಲ್ಲೇ ತಗೋತೇವೆ ಸರ್. ತುಂಬಾ ಸಂತೋಷ. ಕೊನೆಯದಾಗಿ ನಿಮ್ಮ ಒಂದು ಕುಟುಂಬದ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ತಾವು ಎಷ್ಟು ಜನ ತಮಗೆ ಮಕ್ಕಳು ಅಥವಾ ಅಣ್ಣ ತಮ್ಮಂದಿರು ಎಲ್ಲಿದ್ದೀರಿ? 4 ಜನ ಅಂತಂದ್ರು ಸರ್. ಒಬ್ರು ದೊಡ್ಡವರು, ಬೇರೆಯವರು ಬೇರೆ ಆಗಿದ್ದಾರೆ ಸರ್. 3 ಜನ ಅಂತಂದ್ರು ಕೂಡಿದ್ದೇವೆ ಸರ್. ಒಬ್ರು ಎಲ್ಲರಿಗಿಂತ ಸಣ್ಣ ತಮ್ಮ ಫೋಲಿ. 4 ಜನ ಅಂತಂದ್ರು 4 ಜನ ಆಗ್ತಂಗ್ಯಾರ, 8 ಜನ ಎಲ್ಲ ಆಗ್ತಂಗ್ಯಾರಿಗೆ ಮದುವೆ ಮಾಡಿ ಕಳಿಸಿದ್ದೇವೆ ಸರ್. 3 ಜನ ಕೂಡಿದ್ದೇವೆ ಸರ್. ಅದರಲ್ಲಿ ಒಬ್ಬ ತಮ್ಮ ಎಲ್ಲಕ್ಕಿಂತ ಸಣ್ಣವನು ಬೆಂಗಳೂರಲ್ಲಿ ಸಿವಿಲ್ ಪೊಲೀಸ್ ಇದ್ದ ಸರ್, HSR ಲೇಔಟ್ನಲ್ಲಿ. ನಾವು ಇಬ್ರು ಅಂತಂದ್ರೆ ಇದ್ದೇವೆ ಸರ್. ನಮ್ದು BA BEd ಆಗಿದೆ ಸರ್, ಯಾವುದೇ ಅಪಾರ್ಟ್ಮೆಂಟ್ ಆಗಿಲ್ಲ. ಅದಕ್ಕೆ ಈ ಕೃಷಿ ಇದರಲ್ಲಿ ಯಾವುದೇ ಆಗಲಿ ದೇಖರೇಖೆ ಮಾಡಿಕೊಂಡು ಎಲ್ಲ ಏನು ಇದಕ್ಕೆ ಯಾವ್ದು ಕಮ್ಮಿ ಆಗುತ್ತೆ ಯಾವ್ದು ಏನ್ ಮಾಡ್ಬೇಕಂತ ಎಲ್ಲ ನೋಡ್ಕೊಂಡು. ಒಬ್ಬ ಅಣ್ಣ ಇದ್ದಾನೆ ಸರ್, ಅಣ್ಣನ ಮಗ ಒಬ್ಬ ಇದ್ದಾನೆ, ಅವರಿಬ್ರು ಒಕ್ಕಲ್ತನ ಮಾಡ್ತಾರೆ ಸರ್. ಮತ್ತೆ ತಮ್ಮ ಮಕ್ಕಳು ತಮಗೆ ಕೃಷಿಯಲ್ಲಿ ಏನಾದರೂ ಸಹಾಯ ಮಾಡ್ತಾರ? ಇನ್ನು ಚಿಕ್ಕವರು ಇದಾರೆ ಸರ್, ಈಗ 8 ವರ್ಷ ಸರ್. ಇನ್ನ ಇಬ್ರು ಹೆಣ್ಣು ಹುಡುಗರು ದೊಡ್ಡವರು ಇದಾರೆ 7-8 ವರ್ಷನವರು, ಮತ್ತೆ ಹುಡುಗರು ಇನ್ನು 2-4 ವರ್ಷ ಚಿಕ್ಕವರು ಇದಾರೆ ಸರ್. ಅಂದ್ರೆ ಸ್ಕೂಲಿಗೆ ಹೋಗ್ತಾರೆ ಅಂತ ಹೇಳಿದ್ರಿ. ಅಂದ್ರೆ ಈಗ ಒಟ್ಟಾರೆ ನಮ್ಮ ತಮ್ಮ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ನಾವು ಭಾರ ಆಗೋದು ಬೇಡ ಅಂತ ಹೇಳಿ. ಒಟ್ಟಾರೆ ತಾವೇ ತಮ್ಮ ಜಮೀನಲ್ಲಿ ನಾವು ಕೃಷಿಯನ್ನ ಮಾಡ್ತಾ, ಯಾಕಂದ್ರೆ ತಾವು ಮನಸ್ಸು ಮಾಡಿದ್ರೆ BA BEd ಅಂದ್ರೆ ಶಿಕ್ಷಕರಾಗಬಹುದಾಗಿತ್ತು, ಆದ್ರೆ ಬೇಡ, ನಾವು ನಮ್ಮ ಜಮೀನಲ್ಲೇ ನಾವು ನೋಡ್ಕೊಂಡು ಹೋಗೋಣ ಅಂತ ಮಾಡಿ ತಮ್ಮ ಒಂದು ಕೃಷಿ ಜೀವನವನ್ನ ಸಾಗಿಸ್ತಾ ಇದ್ದೀರಿ. ಮತ್ತೆ ಈಗ ಯಾರಾದ್ರೂ ನಿಮ್ಮ ಒಂದು ಸಂದರ್ಶನವನ್ನ ಕೇಳಿ ಪ್ರೇರೇಪಿತರಾಗಿ ಏನಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಥವಾ ನಿಮ್ಮ ಹೊಲ ಎಲ್ಲಿದೆ ನೋಡ್ಬೇಕು ಅಂತ ಯಾವ್ದಾದ್ರೂ ರೈತರು ಇಚ್ಛೆ ಪಟ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ತಿಳಿಸ್ಬಿಡ್ತಾರಾ? ಹೇಳ್ತೀನಿ ಸರ್. ಓಕೆ ಸರ್. 9880093 6 ಸರ್. ವಿಜಯಪುರ ಜಿಲ್ಲೆ ಬಸವನಗಿರಿ ತಾಲೂಕು, ಗ್ರಾಮ ಅಳರಹಳ್ಳಿ ಸರ್, ತಾಲೂಕು ಬಸವನಗಿರಿ. ಇಲ್ಲಿ ಬಂದು ಫೋನ್ ಮಾಡಿದ್ರೆ ತಾವು ಸಿಗ್ತೀರಿ? ಅಂದ್ರೆ ಇದೇ ಸಮಯದಲ್ಲಿ ಮಾಡ್ಬೇಕು ಅಂತ ಏನಾದ್ರು ತಮ್ದು, ಯಾಕಂದ್ರೆ ತಾವು ಹೊಲದಲ್ಲಿ ಇರ್ತೀರಿ, ಕೆಲಸ ಮಾಡ್ತಾ ಇರ್ತೀರಿ, ಅಂದ್ರೆ ಬೆಳಿಗ್ಗೆ ಬರ್ಬೇಕಾ ಅಥವಾ ಸಂಜೆ ಬರ್ಬೇಕಾ? ಬೆಳಿಗ್ಗೆ 10 ಗಂಟೆವರೆಗೂ ಇರ್ತೀವಿ ಸರ್, ಸಿಗ್ತೇವೆ. ಮತ್ತೆ ಸಾಯಂಕಾಲ 5 ರಿಂದ 5 ಮೇಲ್ಪಟ್ಟು ಸಿಗ್ತೇವೆ ಸರ್. ಅಂದ್ರೆ ಬೆಳಿಗ್ಗೆ 10 ಗಂಟೆ ಒಳಗಾಗಿ ಸಂಜೆ 5 ಗಂಟೆ ನಂತರ ಫೋನ್ ಮಾಡಿದ್ರೆ ತಾವು ಸಿಗ್ತೀರಿ ಅಂತ ಹೇಳಿದ್ರಿ. ಇಲ್ಲಿವರೆಗೆ ತುಂಬಾ ಒಂದು ತಮ್ಮ ಕೃಷಿ ಅನುಭವವನ್ನ ನಮ್ಮ ವಿಜಯಪುರ ಆಕಾಶವಾಣಿ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಸೋಮು ಪವಾರ್ ಅವರೇ, ತಮಗೆ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್. ಇದುವರೆಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಹಳೇರೊಳ್ಳಿ ಗ್ರಾಮದ ಕೃಷಿ ಅನುಭವಿ ಸೋಮು ಪವಾರ್ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದ ವಿದ್ಯಾಶ್ರೀ ಮಸಬಿನಾಳ ಅವರಿಂದ ಜನಪದ ಸಂಗೀತ. ಮಾಯಾ ಮುರಿದು ಮಾಯದ ಮಕ್ಕಳ ಶ್ರೀ ಅಮ್ಮ ಹೇ ಮರ ಮಾ ಹೊಚ್ಚ ಗಂಡನ ಹೆಚ್ಚೆ ಪೂರೈಸಿದೆ ಅಮ್ಮ. ಏ ಅಚ್ಚ ಗರತಿ ಹೌದ ನೀನೆ ಮಲ್ಲಮ್ಮ, ಹೊಚ್ಚ ಗಂಡನ ಹೆಚ್ಚೆ ಪೂರೈಸಿದೆ ಅಮ್ಮ. ಅಚ್ಚ ಗರತಿ ಹೌದ ನೀನೆ ಮಲ್ಲಮ್ಮ, ತಾಯಿ ಮಲ್ಲಮ್ಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವ ಆದ ಜಂಗಮ್ಮ. ಹೇ ಮರಳಿ ಗಂಡನ ಹೆಚ್ಚೆ ಪೂರೈಸಿದೆ ಅಮ್ಮ. ಏ ಅಚ್ಚ ಗರತಿ ಹೌದ ನೀನೆ ಮಲ್ಲಮ್ಮ, ಏ ಹುಚ್ಚ ಗಂಡನ ಹೆಚ್ಚೆ ಪೂರೈಸಿದೆ ಅಮ್ಮ. ಅಚ್ಚ ಗರತಿ ಹೌದ ನೀನೆ ಮಲ್ಲಮ್ಮ, ತಾಯಿ ಮಲ್ಲಮ್ಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವ ಆದೋ ಜಂಗಮ್ಮ. ಮನೆಯ ದೇವರ ಸಿದ್ದಾಪುರ ಹನುಮಂತ ದೇವರ ಮಲ್ಲಿಕಾರ್ಜುನಕ್ಕೆ ಮನೆಯ ದೇವರ, ತಾಯಿ ಮಲ್ಲಮ್ಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವ ಆದ ಜಂಗಮ್ಮ. ಸರಸ್ವತಿ ಕಂಠದಲ್ಲಿ ಮಾಡುವಸ್ತಿ ವಿದ್ಯಾದಲ್ಲಿ ಸಮರತಿ ಬುದ್ಧಿ ಕೂಡ ನೀ ಬರತಿ. ಏ ಬೇಡುವೆ ಬಾಚರದ ಹತ್ತು ಕಲೆಗೆ ನಿಶಾನಿ ಬೇರದ ಹತ್ತು ಕಲೆಗೆ ನಿಶಾನೆ ಬೆರದ ವಿಷ್ಣು ಕೇಳಿ ವಾದ್ರ ದೂರ ಬ್ರಹ್ಮ ವಿಷ್ಣು ಕೇಳಿ ವಾದ್ರ ದೂರ ಮಹೇಶ್ವರನ ಜೋಕಿ ಮಾಡಿ ಮಲಿಯ ಕೊಡಸಿದೆವ್ವ ಇವರ